ಲಕ್ಷಾನೋ ಅವ್ರು ದಾನ ಮಾಡೋದು. ಮತ್ತೆ ಎಲ್ಲರೂ ಆಟೋಲ್ ಹೋಗ್ಬೇಕಂದ್ರೆ ಮತ್ತೆ ನನ್ನ ಹತ್ರ ದುಡ್ಸ್ಕೊಳ್ತಾರೆ, ಈ ದುಡ್ಡು ತೆಗೆಯೋದಿಲ್ಲ ಅವರು, ಯಾಕೆಂದ್ರೆ ಅದು ಬೇರೆಯವ್ರಿಗೆ ತೆಗೆದು ಇಟ್ಬಿಡ್ತಾರೆ, ಅದರಿಂದ ಮತ್ತೆ ವಾಪಸ್ ತಗೊಳ್ಳೋದಿಲ್ಲ ಅವ್ರು. ಅವ್ರ ಹತ್ರ ಯಾವಾಗ್ಲೂ 10-20-30 ಸಾವಿರ ಇದ್ದೇ ಇರುತ್ತೆ ಬಡವ್ರ ದುಡ್ಡು. ನಾನೇ ಎಲ್ಲಾರ ಯಾರಿಗಾರ ಇದಾಯ್ತು ಅಂತ ಹೇಳಿದ್ರೆ ನನಗೆ ಯಾರು ಕೇಳಿದ್ರೆ ನನ್ ಕೊಡೋ ಪ್ಲಸ್ ಅವ್ರ ಹತ್ರ ಇಸ್ಕೊಂಡು ಅವ್ರು ಕೊಟ್ಬಿಡ್ತಾರೆ. ಇತ್ತೀಚೆಗೂ ನಮ್ಮ ಬಹಳ ಫ್ರೆಂಡ್ಸ್ ಈ ಕೋವಿಡ್ ಟೈಮಲ್ಲೂ ನಮ್ಮ ಗುಂಪಲ್ಲಿ ತುಂಬಾ ಜನ ಈ ತರ ಸಮಸ್ಯೆ ಇತ್ತು, ಆ ಟೈಮಲ್ಲೂ ತುಂಬಾ ನಾವು ಹೆಲ್ಪ್ ಮಾಡಿದೀವಿ. ಯಾರೆಲ್ಲ ನಿಮ್ಮ ಸಹಾಯವನ್ನ ನಿರೀಕ್ಷೆಯನ್ನ ಮಾಡಬಹುದು? ಯಾರು ಬೇಕಾದ್ರೂ ಮಾಡಬಹುದು ಸರ್, ಏನಿಲ್ಲ, ನಾವು ಎಲ್ಲ ಯಾವ ಟೈಮಲ್ಲೂ ರೆಡಿ ಇದ್ದೇವೆ ಕೆಲಸ. ಯಾಕಂದ್ರೆ ನಾವು ನಮ್ಗೆ ಕೆಲಸ ಮಾಡಿದ್ರೆ ಸ್ಯಾಲ್ರಿ ಸಿಗುತ್ತೆ ಅಂತ ನಮ್ಗೆ 100% ಗ್ಯಾರಂಟಿ ಇದೆ. 31ಕ್ಕೆ ನಮ್ಗೆ ಸ್ಯಾಲ್ರಿ ಬರುತ್ತೆ, ಆತರ ನಾವು ಸಮಾಜ ಸೇವೆಯಲ್ಲಿ ಇಲ್ಲಿ ಖರ್ಚು ಮಾಡಿದ್ರೆ ಅದು ವಾಪಸ್ ಬರುತ್ತೆ ಅಂತ ನನಗೆ 100% ನನ್ ಬಿಲೀಫ್. ಹಾಗಾಗಿ ಇದು ಯಾವ ಕೆಲಸಕ್ಕೂ ನಾವು ಹಿಂದೆ ಇದಾಕೋದಿಲ್ಲ. ಆರೋಗ್ಯ ಸಮಸ್ಯೆ ಇದ್ದಂತವ್ರು, ರಕ್ತದ ಅಗತ್ಯ ಇದ್ದಂತವ್ರು, ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಪರಿಕರಗಳ ಅಗತ್ಯ ಇದ್ದಂತವ್ರು, ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಗೆ ಅಗತ್ಯ ಇದ್ದಂತವ್ರು, ಅನ್ನ ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರಿಗೆ ಅಗತ್ಯ ಇರುತ್ತೋ ಅವರೆಲ್ಲರೂ ಕೂಡ ನಿಮ್ಮನ್ನ ಸಂಪರ್ಕವನ್ನ ಮಾಡಬಹುದು. ನಿಮ್ಮನ್ನ ಸಂಪರ್ಕವನ್ನ ಮಾಡುವಂತದ್ದು ಹೇಗೆ? ನಮ್ಮ ಫೋನ್ ನಂಬರ್ ಇದೆ ಸರ್, ಅದರಲ್ಲಿ ನಿಮ್ಮ ಫೋನ್ ನಂಬರ್ ಸಂಪರ್ಕ ಸಂಖ್ಯೆಯನ್ನು ಒಮ್ಮೆ ಹೇಳಿ. 9888565535. ಇದು ಸಿರಾಜ್ ಅಹಮದ್ ಅವರ ಸಂಪರ್ಕ ಸಂಖ್ಯೆ. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳ್ತೇನೆ, 9844856535. ಒಳ್ಳೆದು ಸಿರಾಜ್ ಅಹಮದ್ ಅವರೇ, ನಿಮ್ಮ ವೃತ್ತಿಯ ಜೊತೆಗೆ ಸಮಾಜ ಸೇವೆಯನ್ನ ಪ್ರವೃತ್ತಿಯಾಗಿ ಇರಿಸಿಕೊಂಡು ಯಾರು ಸಮಾಜದಲ್ಲಿ ದುರ್ಬಲರಿರ್ತಾರೋ ಅಶಕ್ತರಿರ್ತಾರೋ ಅವ್ರಿಗೆ ನೆರವಾಗ್ತಕ್ಕಂತಹ ಕಾಯಕವನ್ನ ಸುಮಾರು 30-35 ವರ್ಷದಿಂದ ತಾವು ಮಾಡ್ಕೊಂಡು ಬಂದಿದ್ದೀರಿ, ಇವತ್ತಿಗೂ ಕೂಡ ಮಾಡ್ತಾ ಇದ್ದೀರಿ. ಈ ನಿಮ್ಮ ಕಾಯಕ ಹೀಗೆ ಮುಂದುವರಿಲಿ. ತಮಗೆ ಆಕಾಶವಾಣಿಯ ಪರವಾಗಿ ಹಾಗೂ ನಮ್ಮ ಕೇಳುಗರೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಆಕಾಶವಾಣಿಗೂ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಇದುವರೆಗೆ ಸಮಾಜ ಸೇವೆಯಲ್ಲಿ ವಿವಿಧ ರೀತಿಯಲ್ಲಿ ತೊಡಗಿಸಿಕೊಂಡಿರುವ ಹಾಸನದ ಸಿರಾಜ್ ಅಹಮದ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಅರಕಲಗೋಡು ವಿ ಮಧುಸೂದನ್. ಇದುವರೆಗೆ ಆಕಾಶದೀಪ, ಜೀವನ ಬೆಳಗುವ ದೀಪಗಳು ಕಾರ್ಯಕ್ರಮ ಕೇಳಿದಿರಿ. ಇದು ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ. ಆಕಾಶವಾಣಿ ಹಾಸನ ಎಫ್ಎಂ. ಕಿಸಾನ್ ವಾಣಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಇಂದಿನ ಕಿಸಾನ್ ವಾಣಿಗೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಉತ್ಕೃಷ್ಟ ಗುಣಮಟ್ಟದ ತೆಂಗಿನ ನರ್ಸರಿ ಪದ್ಧತಿಗಳು ಹಾಗೂ ನಿರ್ವಹಣಾ ಕ್ರಮಗಳ ಕುರಿತು ಬೋರನಕೊಪ್ಪಲಿನ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾ ಜಗದೀಶ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಪ್ರಸ್ತುತಪಡಿಸುತ್ತಾರೆ ಅರಕಲಗೋಡು ವಿ ಮಧುಸೂದನ್. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ, ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ, ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ್ ಕೆ ಕಿಸಾನೋ ನೆ ಕರೀಬ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ಹೇ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMFBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ.

ಆಕ್ಚುಲಿ ನಾವು ಹೇಳೋದೇನು ಅಂತ ಹೇಳಿದ್ರೆ ಜಾನ್ವರಿ ಫೆಬ್ರವರಿ ಒಳಗಡೆ ನಾವು ನರ್ಸರಿನ ತಯಾರು ಮಾಡಿಬಿಟ್ಟು ನೆಟ್ಟು ಬಿಡಬೇಕು. ನಮಗೆ ಒಂದು 3-4 ತಿಂಗಳ ತನಕನು ಸಾಮಾನ್ಯವಾಗಿ ಅಂದರೆ ಎಲ್ಲ ಬಿತ್ತನೆ ಯಾವ ಥರ ಮಾಡಬೇಕು ಅಂತ ಗೊತ್ತಿರೋ ಜಾಗದಲ್ಲಿ ತುಂಬ ಕೇರ್ ತಗೊಂಡು ಮಾಡಿದ್ರೆ 4 ತಿಂಗಳೊಳಗಡೆ ಅದು ಮೊಳಕೆಯನ್ನು ಹೊಡಿತದೆ. ಬಟ್ ಸಾಮಾನ್ಯವಾಗಿ ರೈತರು ಇದು ಮಾಡ್ಬೇಕಾದ್ರೆ ನೆಡಬೇಕಾದ್ರೆ ಸ್ವಲ್ಪ ಅವ್ರಿಗೆ ಗೊತ್ತಾಗೋದಿಲ್ಲ. ಅಂಥ ಸಮಯದಲ್ಲಿ ಒಂದು 5-6 ತಿಂಗಳ ತನಕನೂ ಮೊಳಕೆ ಹೊಡೆಯೋಕೆ ತಗೊಳ್ತದೆ. ಆಮೇಲೆ 6 ತಿಂಗಳ ಒಳಗಡೆ ಎಲ್ಲ ನಾವು ನೆಟ್ಟಿರುವ ಕಾಯಿಗಳು ಮೊಳಕೆ ಹೊಡೆದು ಬಿಡಬೇಕು. 6 ತಿಂಗಳ ನಂತರ ಮೊಳಕೆ ಹೊಡೆಯುವಂತಹ ಕಾಯಿಗಳೇನಿರ್ತದೆ ಅವನ್ನ ಕಿತ್ತಾಕ್ಬಿಡ್ಬೇಕು. ಯಾವುದೇ ಕಾರಣಕ್ಕೂ ಅದನ್ನ ಉಳಿಸ್ಕೊಂಡು ಅದನ್ನ ನಾವು ಮುಂದಿನ ಗಿಡಗಳಾಗಿ ನಾವು ನಾಟಿ ಮಾಡ್ಕೊಳ್ಳೋದು ಸೂಕ್ತ ಅಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಅದರ ವಿಗರ್ ಅಂತ ಏನ್ ಹೇಳ್ತೀವಿ ಅತ್ರ ಅದು ಬೆಳೆಯ ಒಂದು ನೇಚರ್ ಏನಿರ್ತದೆ ಅದು ತುಂಬಾ ತಡ ಆಗ್ತಾ ಹೋಗ್ತದೆ. ಹಂಗಾಗಿ ನಿಮ್ಗೆ 7 ವರ್ಷಕ್ಕೆ 10 ವರ್ಷಕ್ಕೆ ನಮ್ಗೆ ಇಳುವರಿ ಬರಬೇಕಾಗಿರೋದು ಇನ್ನೂ ಜಾಸ್ತಿ ಇದಾಗ್ತಾ ಹೋಗ್ತದೆ, ಗಿಡ ಚುರುಕಾಗಿಲ್ಲ ಅಂತ ನಾವು ಹೇಳ್ಬಹುದು. ಅದಕ್ಕೆ 6 ತಿಂಗಳೊಳಗಡೆ ಎಲ್ಲ ಮೊಳಕೆ ಹೊಡೆದು ಮುಗಿದು ಬಿಡಬೇಕು, ಅದು ಒಂದು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಅದ್ರ ಜೊತೆಗೆ ನಾವು ಸೆಲೆಕ್ಟ್ ಮಾಡಿರೋ ಕಾಯಿಗಳೇನಿರ್ತದೆ ಅದನ್ನ ಕೂಡ ನಾವು ನೆಟ್ಕೊಂಡು ಸಾಮಾನ್ಯವಾಗಿ ರೈತರು ಅವ್ರಿಗೆ ಇಷ್ಟ ಬಂದಿರೋಷ್ಟು ಜಾಗದಲ್ಲಿ ಬೆಡ್ಗಳನ್ನ ಮಾಡ್ತಾರೆ. ಹಂಗೆ ಮಾಡಿದಾಗ ಅವ್ರಿಗೆ ಶೇಕಡ ಎಷ್ಟು ಮೊಳಕೆ ಹೊಡಿತದೆ ಅನ್ನೋದು ಅವ್ರಿಗೆ ಗೊತ್ತಾಗೋದಿಲ್ಲ. ಅದಕ್ಕೆ ನಾನು ಹೇಳೋದೇನು ಅಂತ ಹೇಳಿದ್ರೆ 100 ಕಾಯಿಗಳನ್ನ ಒಂದು ಬೆಡ್ಡಲ್ಲಿ ಅಥವಾ ಒಂದು ಪಾತಿಯಲ್ಲಿ ನಾವು ನೆಟ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ 6 ತಿಂಗಳೊಳಗಡೆ ನಾವು ಅಥವಾ 5-6 ತಿಂಗಳಲ್ಲಿ ನಾವು ನೋಡಿದಾಗ ಎಷ್ಟು ಮೊಳಕೆ ಹೊಡೆದಿದ್ದಾವೆ ಗಿಡಗಳು ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಏನಕ್ಕಿದು ಬೇಕು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಕನಿಷ್ಠ ಅಂತ ಹೇಳಿದ್ರೆ 60 ಗಿಡಗಳು 100 ಕಾಯಿಗಳನ್ನ ನೆಟ್ಟಿದ್ರೆ 60 ಕಾಯಿಗಳು ಮೊಳಕೆಯನ್ನ ಹೊಡೆದಿರಬೇಕು. ಇಲ್ಲ ಅಂತ ಹೇಳಿದ್ರೆ ಅದರಲ್ಲಿ ನೀವು ಏನೋ ಒಂದು ನಿರ್ವಹಣೆ ತಪ್ಪಿದೆ ಅಥವಾ ನೀರಿನ ಅಂಶ ಏನೋ ಕೊರತೆ ಇದೆ ಅಥವಾ ಕಾಯಿಗಳಲ್ಲೇ ಏನೋ ತೊಂದರೆ ಇದ್ರೆ 60%ಕ್ಕಿಂತ ಕಡಿಮೆ ಮೊಳಕೆ ಹೊಡಿತದೆ. ರೈತರು ಸುಮಾರು ಜನ ನೆಟ್ಟಿರ ನಾವು ನೋಡಿದೀವಿ, ಅವ್ರದನ್ನ ನಾವು ಆ ಪ್ಲಾಟಲ್ಲಿ ಹೋಗಿ ಎಷ್ಟು ಪರ್ಸೆಂಟ್ ಅಂತ ಮೊಳಕೆ ಹೊಡೆಯೋಕ್ಕೆ ನೋಡೋದೇ ಕಷ್ಟ ಆಗೋಗ್ತದೆ. ಅದಕ್ಕೆ ನಾವು ತುಂಬಾ ಸರಳವಾಗಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ 50ರದ್ದು 2 ಬೆಡ್ಡು ಅಥವಾ 100ರದ್ದು 1 ಬೆಡ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಸುಲಭವಾಗಿ ಲೆಕ್ಕ ಹಾಕಕ್ಕಾಗ್ತದೆ. ಇದರಿಂದ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ 60%ಕ್ಕಿಂತ ಜಾಸ್ತಿ ಮೊಳಕೆ ಹೊಡೆದಿದೆ ಅಂತ ಹೇಳಿದ್ರೆ ಅಂತಲ್ಲಿ ತುಂಬಾ ಉತ್ಕೃಷ್ಟ ಕಾಯಿನ ಬಳಕೆ ಆಗಿದೆ ಅಂತ ಹೇಳ್ಬಿಟ್ಟು ಸುಮಾರು ಜನ ಎಕ್ಸ್ಪೀರಿಯನ್ಸ್ ರೈತರು ಮಾಡಿದರೆ ಸುಮಾರು 100ಕ್ಕೆ 80 ಕಾಯಿ 85 ಕಾಯಿ 90 ಕಾಯಿ ತನಕ ಮೊಳಕೆ ಹೊಡೆದಿರುವಂತದನ್ನ ನಾವು ನೋಡಿದೀವಿ. ತೆಂಗಿನ ನರ್ಸರಿಯ ಪದ್ಧತಿಗಳು ಹಾಗೂ ನಿರ್ವಹಣಾ ಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕವನ್ನ ಮಾಡುವಂತದ್ದು ಹೇಗೆ? ನನ್ನ ಮೊಬೈಲ್ ನಂಬರ್ನ ನಾನು ತಮಗೆ ಕೊಡ್ತೀನಿ, 9480326613. ಇನ್ನೊಮ್ಮೆ ಹೇಳಿ ಸಂಪರ್ಕ ಸಂಖ್ಯೆಯನ್ನು. 9480326613.